ನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಚಂದ್ರಣ್ಣ, ಓಹೋಹೋಹೋ ಬಾ ಸುಬ್ಬಣ್ಣ, ಏನಪ್ಪ ಇಸಿಯಾ ಇಸಿಯಾ? ಅದೇ ಅಲ್ಲ ಕಣಪ್ಪ, ಒಂದು ಜವಾಬ್ದಾರಿ ಕೊಟ್ಮೇಲೆ ಅದನ್ನ ಸರಿಯಾಗಿ ಮಾಡ್ಕೋಬೇಕಾ ಬೇಡ್ವಾ? ಅದೇನ್ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಹಾಕಿದ್ದೆ ನೀನು ಸುಬ್ಬಣ್ಣ? ಅಲ್ಲ ಕಣಪ್ಪ, ರಾಜಣ್ಣನ ಕರ್ಕೊಂಡು ಹೋಯ್ತೀನಿ, ದಸರಾ ತೋರಿಸ್ತೀನಿ, ರೈತ ದಸರಾ ಐತೆ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಹೋಯ್ತೀವಿ, ಅಲ್ಲಿ ದನಗಳದೆಲ್ಲ ಜಾತ್ರೆ ಐತೆ ಅಂತೆಲ್ಲ ಹೇಳ್ಬಿಟ್ ನೀನು ಈಗ ನೀನ್ ಅವನಿಗೆ ಸಿಗ್ನೇ ಇಲ್ವಂತಲ್ಲ. ಅಯ್ಯೋ ಅದ್ರ ಕತೆ ನಾನು ಏನ್ ಹೇಳಿ ಸುಬ್ಬಣ್ಣ? ಅಯ್ಯೋ ನೆನ್ನೆ ಕತೆ ಇರ್ಲಿ, ಮೊನ್ನೆ ನಾವು ಅವನು ಬಪ್ಪ ಒಸಿ ಮೈಸೂರ್ ದಿಕ್ ಹೋಗಿದ್ ಬರಮ್ಮ ಅಂತ ಅನ್ಬಿಟ್ಟು ಬಂದ್ರೆ ಅಯ್ಯೋ ಕಾಲಿಡಕ್ ಜಾಗವ ಇಲ್ಲಕಪ್ಪ, ಜನ್ಮೋ ಜನ ಜನ್ಮೋ ಜನ. ಆಮೇಲೆ ಈ ಲೈಟ್ ನೋಡಮ್ಮ ಅಂತ ಅನ್ಕೊಂಡು ಕರ್ಕೊಂಡು ಹೋದಕ್ಕಪ್ಪ, ಅರಮನೆಯಲ್ಲಿ ಆನ್ ಆಯ್ತದಲ್ಲಪ್ಪ ಲೈಟು, ಅದನ್ನ ಆ ಹೊತ್ತಿಗೆ ನಿಂತ್ಕೊಂಡಕ್ಕಪ್ಪ 7 ಗಂಟೆ ಆಯ್ತಿದ್ದದ್ದೇ ತಡ, ದಗ್ಗನ್ ಕತ್ಕೊಂಡ್ಬಿಡೋದು ಅರಮನೆ. ಈಗ ಅವನೇನ್ ಮಾಡ್ದ, ಕುಣಿದಾಡ್ ಅರಮನೆ ಹತ್ಕೊಂಡ್ಬಿಡ್ತಂತೆ ಕಣ್ಣ ಒಸಿ, ಕೇಳಲ್ಲಿ ಅರಮನೆ ಹತ್ಕೊಂಡ್ಬಿಡ್ತಂತೆ. ಅವೋ ಇರವ ಒಸಿಯ, ದಗ್ಗನ್ ಹತ್ಕೊಂತ ತಕ್ಷಣ ಏನ್ ಅರಮನೆಯ ಕತ್ಕೊಂಡ್ಬಿಡ್ತೇನೆ ಅನ್ಬಿಟ್ಟು ನಮ್ ರಾಜಣ್ಣ ಬಿಚ್ಚ್ಬಿಟ್ನ. ನಾನು ಅಮ್ಮನ ಹಿಡ್ಕೊಂಡು ಒಸಿ ತಲೆ ಮೇಲೆ ನೀರ ಚಿಮುಗ್ಸಿ, ಇದು ಯಾಕಪ್ಪ ಹಿಂಗ ಆಡ್ದಯ್ಯ, ಏನ್ ಲೈಟ ನೋಡೇ ಇಲ್ವಾ ನೀನು? ಅಮ್ಮಂದ ಈ ಪಾಟಿ ಲೈಟ ನೋಡ್ರಿಲ್ಲ ನಾನು ಅಂತಂದ. ಈಗ ಅದೆಲ್ಲ ಇರ್ಲಿ, ಕತೆ ಹೇಳ್ಬೇಡ, ರೀಲ ಬಿಡ್ಬೇಡ, ಅವನಿಗೆ ಗೊತ್ತಾದ್ರೆ ಏನಿಲ್ಲ. ಆಮೇಲೆ ಕಮಲಕ್ಕ, ಈಗ ನನಗೆ ನಿಂಗಣ್ಣ ಹೇಳ್ದ, ನೋಡಪ್ಪ ಏನೋ ನೀನು ಹೇಳಿದ್ಯಂತಲ್ಲ, ಹೋಗಿ ನೀವು ರೈತ ದಸರ ಹೋಗ್ಲೇಬೇಕು ಅಂತ, ಚಂದ್ರಣ್ಣವೇ ರಾಜಣ್ಣವೇ ಕೆಂಬಸ್ ಹತ್ಕೊಂಡು ಹೋದ್ರು ಅಂತ. ನಾನು ಪರವಾಗಿಲ್ಲ, ನನಗಿಂತ ಮುಂಚೆನೆ ಹೋದವರಲ್ಲ ಅಂತ ನಾನು ಮುಂದಿನ ಬಸ್ಸಲ್ಲಿ ಬಂದೆ. ಅಲ್ಲಿ ನೋಡಿದೆ ರೈತ ದಸರಾದ ತಾವು ಇವನ್ ಕಾಣ್ತಾವನೆ, ಅವನ್ ಕಾಣ್ತಾ ಇಲ್ಲ. ಇವನ್ ಕೇಳಿದ್ರೆ ಇಲ್ಲ ಇದ್ನಲ್ಲ ಇಲ್ಲ ಇದ್ನಲ್ಲ ಅಂತಾನೆ ಇವನು. ಅಯ್ಯೋ ಇರು ಸುಬ್ಬಣ್ಣ, ಅದು ಒಂದು ಕತೆ, ಅದೇ ಹೇಳ್ತೀನಿ. ರಾಜಣ್ಣುವೆ ನಾನು ಕೆಂಪಸ ಹತ್ಕೊಂಡು ಬಪ್ಪ ಒಸಿ ಮೈಸೂರ್ಗ್ ಹೋಗಿದ್ ಬರಮ್ಮ, ಅದೇ ರೈತ ದಸರಾ ಮಾಡ್ತಾರಲ್ಲ ನಮ್ದಿ ಅಲ್ವಾಪ್ಪ ದಸರಾ, ಅದಕ್ಕೆ ಹೋಗಿದ್ ಬರಮ್ಮ ಅಂತ ಅನ್ಕೊಂಡು ಕೆಂಪಸ ಹತ್ತಿಸ್ಕೊಂಡ್ ಬಂದ್ರೆ ಟಿಕೆಟು ತಕೊಂಡ, ನಾನು ತಕೊಂಡಿ, ನಾವು ಏನ್ ಹೇಳ್ಬಿಟ್ಟ ಅಮ್ಮ ಹತ್ತಾರೆ ಮಿಲಿಟರಿ ಸಿಸ್ಟಮ್ ಅನ್ಬಿಟ್ಟ, ನಿನ್ ಟಿಕೆಟ್ ನೀನ್ ತಕ ನನ್ ಟಿಕೆಟ್ ನಾನ್ ತಕತೀನಿ ಅಂತ. ಸರಿಯಾಗಿ ಹೇಳವನ್ನೆ, ಆಯ್ತು ಟಿಕೆಟ್ ತಕಂದ. ಆಮೇಲಿಂದ ಜನ ಜಾಸ್ತಿ ಆಗೋಗ್ಬಿಟ್ರಲ್ಲಪ್ಪ, ಏನ್ ನುಗ್ಗಾಟ ಜಾಸ್ತಿ ಆಗೋದ್ ಮೈ ಮೇಲೆ ಬೀಳ್ತಾರೆ. ಅದಕ್ಕೆ ಏನ್ ಮಾಡ್ದ, ನಾನು ಪಕ್ಕದಲ್ಲಿ ಕುಂತಿರಮ್ಮ ಒಸಿ ನಿಂತ್ಕತೀನಿ ಅನ್ಕೊಂಡು ನಿಂತ್ಕಂಡ, ಅದ್ ಎಲ್ಲಿಳದ್ನೋ ಏನೋ ಕಾಣಿ. ಆಮೇಲೆ ನಾನು ಇಳ್ದಿಕಪ್ಪ ಹುಡುಕಾಡ್ದಿ, ರಾಜಣ್ಣ ಸಿಕ್ಕನೇ ಇಲ್ಲ. ಫೋನ್ ಮಾಡುವೆ, ಅಯ್ಯವೋ ಕರೆನ್ಸಿ ಇರ್ಲಿಲ್ಲ ಕಣ. ಹಿಂದಿನ ದಿನ ಕರ್ಕೊಂಡು ಹೋಗ್ಬಿಟ್ಟು ಅರಮನೆ ತೋರ್ಸವ್ನೆ, ಅರ್ಧಂಬರ್ಧ ದಸರಾ ತೋರ್ಸವ್ನೆ, ಅವನು ಪುನೀತ್ ರಾಜ್ಕುಮಾರ್ ಸಿನಿಮಾ ನೋಡ್ಬೇಕು ಅಂತ ಕುಣಿತ. ಇವನ್ ಕೇಳಿದ್ರೆ ಇನ್ ಬಿಡಕ್ಕಿಲ್ಲ ಅನ್ಕೊಂಡು ಥಿಯೇಟರ್ ಹುಡ್ಕೊಂಡು ಹೋಗವ್ನೆ. ಹೋಲಿ ಬಿಡು, ಈಗ ವಿಚಾರ ಏನಂದ್ರೆ ಚಂದ್ರಣ್ಣ, ನಾನು ಕೇಳಿರ್ಲಿಲ್ಲ ಈ ಕಮಲಕ್ನು ನಾನು ನೋಡ್ದೆ. ಕಮಲಕ್ನು ನಮಗಿಂತ ಮುಂಚೆಯಲ್ಲಿ ಹೋಗಿದ್ಲು, ಪರವಾಗಿಲ್ಲ ನನಗೋಸಿ ಸಮಾಧಾನ ಆಯ್ತು. ಪರವಾಗಿಲ್ಲ ಏನೋ ಬಂದವ್ರ ಇಲ್ಲಿ ರೈತ ದಸರಾಗೆ, ರೈತ ಮಹಿಳೆ ಬಂದವಳೆ ಹಸಿರು ಸೀರೆ ಉಟ್ಕೊಂಡು ಬಂದವಳೆ ಅಂತ. ಏನ್ ನಿನಗೆ ಕಮಲಕ್ ಒಬ್ಳೆ ಕಾಣ್ಲಪ್ಪ? ಅಲ್ಲೆಲ್ಲ ಹಸಿರು ಸೀರೆನೆ ಇದ್ರು, ಅದ್ರಲ್ಲಿ ಕಮಲಕ್ಕನ್ ಹುಡ್ಕದೇ ಕಷ್ಟ ಕಾಣ್ತಿದ್ದ ಅಂತ. ಯಾಕೆ ಎದ್ದು ಕಾಣ್ತಿದ್ದ ಅಂದ್ರೆ, ಬೇರೆಯವರೆಲ್ಲ ವ್ಯಾಪಾರ ಗೀಪಾರ ಮಾಡಕ್ ಆ ಕಡೆ ನೋಡ್ತಿದ್ರು, ಈ ಕಮಲಕ್ಕ ಅಲ್ಲೊಬ್ರು ಆತ್ಮ ಯೋಜನೆ ಇದೆಯಲ್ಲ ಮೂಕಪ್ಪ, ಅದರ ಮೈಸೂರು ವಿಭಾಗದ ಯೋಜನಾ ನಿರ್ದೇಶಕರವ್ರೆ ಕುಮುದಾ ಮೇಡಮ್ ಅಂತ, ಅವ್ರ ಹತ್ರ ಒಸಿ ಮಾತಾಡ್ತಿದ್ದಂಗಿತ್ತು. ಅದು ನನಗೆ ಖುಷಿ ಆಯ್ತು. ನೋಡಪ್ಪ ಈಗ ನೀವು ಟಿಕೆಟ್ ತಗೊಂಡ್ರಿ, ಮಿಲಿಟರಿ ಸಿಸ್ಟಮ್ ಮಾಡಿಕೊಂಡ್ರಿ, ಅಲ್ಲಿ ಬಂದ್ರಿ, ಅಲ್ಲಿ ಏನ್ ನೋಡಿದ್ವಿ, ಏನ್ ತಿಳ್ಕೊಂಡ್ವಿ, ಏನ್ ಅಳವಡಿಸ್ಕೋಬೇಕು ಅದು ಮುಖ್ಯ. ಈ ಕಮಲಕ ಅದೇನವ ಅದೇನೋ ಮಾತಾಡ್ತಿದ್ದಿಲ್ಲ ನೀನು ಕಣ್ಣ, ಅಲ್ಲಿ ಹೋದ್ನೆ ಅಲ್ವಾ ಕುಂದ ಮೇಡಮ್ ಸಿಕ್ಕಿದ್ರು, ಓಸಿ ಅವ್ರ ಹತ್ರ ಮಾಹಿತಿ ಕೇಳೋಣ, ಆಮೇಲೆ ಅಲ್ಲಿ ಇಲ್ಲಿ ನೋಡೋದು ಇದ್ದೇ ಇದೆ ಅನ್ಬಿಟ್ಟು ಅವ್ರ ಜೊತೆ ಮಾತಾಡ್ದೆ. ಈಗ ನನ್ ಮೊಬೈಲ್ ಅಲ್ಲಿ ಅದನ್ನ ರೆಕಾರ್ಡ್ ಮಾಡ್ಕೊಂಡ್ ಬಂದಿದೀನಿ, ಈಗ ಹಾಕ್ತೀನಿ ಕೇಳಿಸ್ಕೊಳ್ಳಿ ನೀವು. ಕುಮದಕ್ಕಂದನಿ ಓಸಿ ಕೇಳಿಸವ. ನಮಸ್ಕಾರ. ಈ ದಿನ ಅಲ್ಲಿ ರೈತ ದಸರಾ ಕಾರ್ಯಕ್ರಮನ ಜೆ ಕೆ ಗ್ರೌಂಡ್ಸ್ ಅನ್ನೋ ಪ್ರದೇಶದಲ್ಲಿ ಆಯೋಜಿಸಲಾಗಿದೆ. ಇಲ್ಲಿ ಒಂದು ಮಳಿಗೆಗಳು ಕೂಡ ಇದೆ, ರೈತರಿಗೆ ಉಪಯೋಗ ಆಗುವಂತ ಐಟಮ್ ಅಂದ್ರೆ ವಸ್ತುಗಳು ಏನೇನಿದೆ ಅದ್ರದ್ದೆಲ್ಲ ಪ್ರದರ್ಶನನು ಇದೆ. ಹಾಗೆ ಮಾರಾಟಕ್ಕೂ ಒಂದು ಅವಕಾಶಗಳನ್ನ ಇಲ್ಲಿ ಲಭಿಸಿಕೊಡಲಾಗಿದೆ. ಹಾಗಾಗಿ ಬಂದು ಇಲ್ಲಿ ಮಳಿಗೆಗಳ ವಸ್ತು ಪ್ರದರ್ಶನ ಮಾಹಿತಿಯನ್ನು ಪಡ್ಕೊಂಡು ಹಾಗೂ ನಿಮ್ಗೆ ಅಗತ್ಯ ಇರುವ ವಸ್ತುಗಳ ಬಗ್ಗೆ ಮಾಹಿತಿ ಪಡ್ಕೊಂಡು ಖರೀದಿನೂ ಮಾಡ್ಕೊಂಡು ಹೋಗಬಹುದಾಗಿದೆ. ಹಾಗೆ ಒಳಗಡೆ ಕಾರ್ಯಕ್ರಮಗಳು ನಡೀತಾ ಇದೆ, ಮಾನ್ಯ ಸಚಿವರೆಲ್ಲರೂ ಬರ್ತಾ ಇದ್ದಾರೆ. ಸಚಿವರ ಕಡೆಯಿಂದ ಆಯ್ದ ಕೆಲವು ಪ್ರಗತಿಪರ ರೈತರುಗಳನ್ನ ನಾವು ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದೀವಿ. ಇದರಲ್ಲಿ ರಾಜ್ಯ ಮಟ್ಟದವರು, ತಾಲೂಕ್ ಮಟ್ಟದವರು ಹಾಗೂ ಜಿಲ್ಲಾ ಮಟ್ಟದಿಂದ ನಮ್ಮ ಜಿಲ್ಲೆಯಿಂದ ಆಯ್ಕೆ ಆಗಿರುವಂತ ಪ್ರಗತಿಪರ ರೈತರು ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಾದ ನಂತರ ನಾವು ಇನ್ನೂ ಹಲವಾರು ರೈತರೊಂದಿಗೆ ವಿಜ್ಞಾನಿಗಳ ಸಂವಾದ ಕಾರ್ಯಕ್ರಮಗಳು ಹಾಗೆ ಇನ್ನೂ ಇತರ ಅರಗು ಬೆಳೆಯ ಬೇಸಾಯ ಪದ್ಧತಿ ಕ್ರಮಗಳ ಬಗ್ಗೆ ಈ ತರದೊಂದು ಇನ್ನಷ್ಟು ಮಾಹಿತಿಗಳ ಕಾರ್ಯಕ್ರಮಗಳನ್ನ ಆಯೋಜಿಸಿಕೊಂಡಿದ್ದೀವಿ. ಸೊ ರೈತರೆಲ್ಲರೂ ಬಂದು ಇದೊಂದು ಕಾರ್ಯಕ್ರಮ ಭಾಗವಹಿಸಿ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊಂತಾನೆ. ಈ ವಸ್ತು ಪ್ರದರ್ಶನದಲ್ಲಿ ಯಾವ್ಯಾವ ಇಲಾಖೆಯವರು ಏನೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೃಷಿಗೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಯವರು ಇಲ್ಲಿ ಇದ್ದಾರೆ. ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ರೇಷ್ಮೆ ಇಲಾಖೆ, ಹಾಗೆ ಎಕ್ವಿಪ್ಮೆಂಟ್ಸ್ ಅಂದ್ರೆ ಇದು ಯಂತ್ರೋಪಕರಣಗಳನ್ನ ಏನ್ ಹೇಳ್ತೀವಿ ಅದ್ರ ಬಗ್ಗೆನು ಮಾಹಿತಿ ಇದೆ. ಹಾಗೆ ಪಕ್ಕದಲ್ಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನು ಬಂದಿರೋರು ಇದ್ದಾರೆ. ಸ್ವಸಹಾಯ ಸಂಘಗಳು ಮತ್ತು ರೈತ ಶಕ್ತಿ ಗುಂಪುಗಳು ಏನೇನಿದಾರೆ, ರೈತ ಆಸಕ್ತಿ ಗುಂಪುಗಳಿಂದ ಬಂದವರು ಎಷ್ಟೋ ಜನ ಇಲ್ಲಿ ಒಂದು ಮಳಿಗೆಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಮಾರಾಟ ಕೂಡ ಮಾಡಲಾಗುತ್ತೆ. ಈಗ ಇಷ್ಟೆಲ್ಲ ಹೇಳಿದ್ರಲ್ಲಪ್ಪ, ಈಗ ಒಸಿ ನೀನು ಆಮೇಲೆ ಹಿಂಗ್ ಎದೆ ಮುಟ್ಕೊಂಡು ಹೇಳ್ಬೇಕು ಏನಪ್ಪ, ಯಾವ್ದನ್ ನೋಡ್ದೆ ಯಾವ್ದನ್ ಬಿಟ್ಟೆ ಅಂತ. ಆಮೇಲೆ ಈಗ ನನ್ ಕತೆ ಹೇಳ್ತೀನಿ ಕೇಳಿಲಿ ಹೇಳಪ್ಪ. ನಾನು ರಾಜಣ್ಣಂದು ಈ ಪಿಲಾನ್ ನನಗ್ ಗೊತ್ತಿಲ್ಲ, ಸಿನಿಮಾ ನೋಡಿರ್ಬೋದು, ನೋಡಕ್ ಹೋಗಿರ್ಬೋದು ಅಂತ. ಹಂಗು ಒಂದ್ ಆಲೋಚನೆ ಬಂತು, ಏನೋ ಒಂದಿಷ್ಟು ಕುರಿ ಮೇಕೆ ಸಾಕ್ಬೇಕು ಅಂತಿದ್ದ ಅಂತ. ಆ ಕಡೆ ಏನಾರು ಹೋಗವನ ಅಂತ ಹುಡುಕೊಂಡು ಹೋದೆ. ಅಲ್ಲಿ ಪಶು ಸಂಗೋಪನೆ ಇಲಾಖೆದು ಒಂದ್ ಎರಡ್ ಮೂರು ಸ್ಟಾಲ್ ಮಾಡಿದವ್ರೆ ಅಂಗಡಿಗಳು ಅಂಗಡಿಗಳು. ಆಮೇಲೆ ಪುಣ್ಯಕೋಟಿ ಅಂತ ಒಂದು ಯೋಜನೆ ಇದೆ. ಓಹೋ, ಅಂದ್ರೆ ಈ ಅಶಕ್ತ ಹಸುಗಳ ಇರ್ತಾವಲ್ಲ, ಹಸುಗಳು ಕರುಗಳು ಅವನ್ನೆಲ್ಲ ಕೆಲವರೆಲ್ಲ ಅದನ್ನ ಬಿಟ್ಬಿಡೋರು, ಇಲ್ಲ ಅಂದ್ರೆ ಕಟ್ಟಕರು ಕೊಟ್ಬಿಡೋರು. ಹೌದು, ಹಂಗ್ ಮಾಡ್ಬೇಡಿ, ಅದಕ್ಕೊಂದು ಆಸರೆ ಕೊಡ್ತೀವಿ. ಆಮೇಲೆ ಈ ಹಸುನ ಇಷ್ಟ ಪಡುವಂತವ್ರು, ಪೂಜೆ ಮಾಡೋ ಅಂತವ್ರು ಇರ್ತಾರೆ, ಅದಕ್ಕೆ ಒಂದು ದತ್ತು ತಗೊಳ್ಳೋದು, ಪುಣ್ಯಕೋಟಿ ದತ್ತು ಯೋಜನೆ ಅಂತ. ಅದ್ರ ಬಗ್ಗೆ ಒಂದು ಸ್ಟಾಲ್ ಹಾಕಿದ್ರು. ಅಲ್ಲಿ ಹೋಗಿದ್ದೆ ನೀನು? ಅಲ್ಲಿ ಹೋದೆ, ಅಲ್ಲಿ ಹೋಗ್ತಿದ್ದಂಗೆನೆ ನಮ್ಮ ಮಂಜುನಾಥ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೆ ಆರ್ ನಗರದವರು, ಓಕಪ್ಪ ಇದೇನ್ ಬುದ್ಧಿ ಇಲ್ಲಿ ಬಂದಿದ್ದೀರಾ ಅಂದಾಗ, ಹೌದ್ ಕಣಪ್ಪ ನಮ್ಗೆಲ್ಲ ಇಲ್ಲೇ ಡ್ಯೂಟಿ ಮತ್ತೆ ಸ್ಟಾಲ್ ಹಾಕಿದೀವಿ ಬನ್ನಿ ಒಳಗಡೆ ಅಂದ್ರು. ನಾನು ಬರೋದ್ ಬಂದಿವ್ನಿ, ಈ ನೀನು ಕಾಣ್ತಿಲ್ಲ, ರಾಜಣ್ಣು ಕಾಣ್ತಿಲ್ಲ, ಕಮಲಕ್ಕ ಅಲ್ಲೆಲ್ಲ ದೂರ ಅವಳೆ, ಮಹಿಳಾ ಮಕ್ಕಳದೆಲ್ಲ ನೋಡ್ಕೊಳ್ಳಿ ಅನ್ಕೊಂಡು ಹೊಸಿ ಅದ್ ಏನೆಲ್ಲ ಮಾಡ್ತೀರಿ ಮಡಗಿರಿ ಹೊಸಿ ಹೇಳ್ಬಿಡಿ ಹಿಂದೆ ಹೇಳವ್ರು ನೋಡು. ನಮ್ ಮಂಜುನಾಥಪ್ಪ ಅದೇನು ಹೇಳ್ದ ಹೊಸಿ ಕೇಳಮ್ಮ ನಡಿಯಪ್ಪ. ಪ್ರಸಕ್ತ ಸಾಲಿನಲ್ಲಿ ನಾವು ಹೆಚ್ಚಾಗಿ ದೇಶಿ ತಳಿಯ ಸಂರಕ್ಷಣೆ ಬಗ್ಗೆ ಒತ್ತು ಕೊಟ್ಟಿದ್ದೇವೆ, ಹಾಗೂ ವಿವಿಧ ತಳಿಯ ವೈಜ್ಞಾನಿಕವಾಗಿ ಬೆಳೆಯುವಂತಹ ಹುಲ್ಲುಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಸರ್. ಸರ್ಕಾರದ ಅತ್ಯಂತ ಜನಪ್ರಿಯ ಯೋಜನೆಯಾದಂತಹ ಪುಣ್ಯಕೋಟಿ ದತ್ತು ಯೋಜನೆ ಸರ್, ಗೋಹತ್ಯೆ ನಿಷೇಧ ಕಾರ್ಯಕ್ರಮದಲ್ಲಿ ರೂಪುಗೊಂಡಂತಹ ಆ ಹಿನ್ನೆಲೆಯಲ್ಲಿ ರೂಪುಗೊಂಡಂತಹ ಯೋಜನೆ ಪುಣ್ಯಕೋಟಿ ದತ್ತು ಯೋಜನೆ. ಅಂದರೆ ಗೋಶಾಲೆ, ಸರ್ಕಾರಿ ಗೋಶಾಲೆ ಆಗಿರ್ಬೋದು, ಖಾಸಗಿ ಗೋಶಾಲೆಗಳಲ್ಲಿರುವಂತಹ ರಾಸುಗಳನ್ನು ಮತ್ತು ಗೋವುಗಳನ್ನು ವಾರ್ಷಿಕವಾಗಿ ನಿಗದಿತ ಒಂದು ಮೊತ್ತವನ್ನು ಕೊಟ್ಟು ದತ್ತು ತೆಗೆದುಕೊಳ್ಳುವಂತಹ ಯೋಜನೆ ಇದು, ಪುಣ್ಯಕೋಟಿ ದತ್ತು ಯೋಜನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತಲೇ ಹೇಳ್ಬೋದು ಸರ್. ಮತ್ತು ಈ ವಸ್ತು ಪ್ರದರ್ಶನದಲ್ಲಿ ನಾವು ದೇಶಿ ತಳಿಯ ಒಂದು ವಿಚಾರವನ್ನು ಹೆಚ್ಚಾಗಿ ಮನಸ್ಸಿನಲ್ಲಿಟ್ಟುಕೊಂಡು ಅದನ್ನು ಎಲ್ಲ ರೈತರಿಗೆ ಒಂದು ಪ್ರಸ್ತುತಪಡಿಸುವ ನಿಟ್ಟಿನಲ್ಲಿ ಹಲವಾರು ದೇಶಿ ತಳಿಯ ಬಗ್ಗೆ ಮಾಹಿತಿ ಇದೆ ಸರ್. ಈ ಒಂದು ಮಾಸ ರೇಬೀಸ್ ಮುಕ್ತ ಮಾಸವಾಗಿದೆ. ಲೂಯಿಸ್ ಪ್ಯಾಶ್ಚರ್ ಅವರು ಸೆಪ್ಟೆಂಬರ್ 28 ರಲ್ಲಿ ನಿಧನರಾಗ್ತಾರೆ 1800 ಆಸುಪಾಸಿನಲ್ಲಿ. ಅವರ ಒಂದು ನಿಟ್ಟಿನಲ್ಲಿ ರೇಬೀಸ್ ಮುಕ್ತ ಮಾಸಾಚರಣೆ ಅಂತ ಬರುತ್ತೆ. ಹಾಗಾಗಿ ಹೆಚ್ಚಾಗಿ ರೇಬೀಸ್ ಬಗ್ಗೆ ಮಾಹಿತಿ ನೀಡುವಂತಹ ಹಲವಾರು ಪೋಸ್ಟರ್ಗಳಿದ್ದಾವೆ, ಹಲವಾರು ವಿಚಾರಗಳನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದೀವಿ ಸರ್. ಜೊತೆಗೆ ಇಲ್ಲಿ ಅನೇಕ ವಿಧದ ರೈತರಿಗೆ ಇವತ್ತು ವೈಜ್ಞಾನಿಕವಾಗಿ ಹೈನುಗಾರಿಕೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಮೇಕೆ ಸಾಕಾಣಿಕೆ ಇರ್ಬೋದು, ಇವೆಲ್ಲವನ್ನು ಮಾಡಬೇಕು ಅಂತಂದರೆ ಪೌಷ್ಟಿಕದಾಯಕವಾದಂತಹ ಹುಲ್ಲು ಮತ್ತು ಆಹಾರವನ್ನು ನೀಡಬೇಕಾಗತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಸಂಶೋಧನೆಯಿಂದ ವಿಕಾಸಗೊಂಡಂತಹ ಹಲವಾರು ತಳಿಗಳನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದೀವಿ. ಗಿನಿ ಹುಲ್ಲು, ಏಕದಳ ಬಹುವಾರ್ಷಿಕ ಬೆಳೆ, ಮತ್ತು ಲೂಸರ್ನ್ ಅಂತ ಹೇಳ್ತಾರೆ ಕುದುರೆ ಮಸಾಲೆ ಸೊಪ್ಪು, ಅತ್ಯಂತ ಪ್ರೋಟೀನ್ ಯುಕ್ತವಾದಂತಹ ಮೇವು, ಮತ್ತು ರೋಡ್ಸ್ ಹುಲ್ಲು, ಪ್ಯಾರಾಶುಂಠಿ, ಮತ್ತು ಪ್ಯಾರಾಗ್ರಾಸ್ ಅಂತ ಹೇಳ್ತಾರೆ ಸ್ಟೈಲೋಕ್ಸಾಂಥಸ್ಸು, ದ್ವಿದಳ ಬಹುವಾರ್ಷಿಕ, ಅದು ತುಂಬ ವರ್ಷಗಟ್ಟಲೆ ಇರುತ್ತೆ, ಕಟಿಂಗ್ಸ್ ಮಾಡ್ತಾ ಮಾಡ್ತಾ ಅದು ಬರ್ತಾ ಇರುತ್ತೆ, ಅದನ್ನು ನಾವು ಉಪಯೋಗಿಸ್ಕೊಳ್ಬೋದು. ಆಮೇಲೆ ಬೇಲಿ, ಬೇಲಿಗಳಲ್ಲಿ ಬೇಲಿ ಜೊತೆಗೇ ಇವನ್ನ ಬೇಲಿಯಾಗೂ ಕೆಲಸ ಮಾಡುತ್ತೆ, ಜೊತೆಗೆ ಅದು ರಾಸುಗಳಿಗೆ ಉತ್ತಮವಾದ ಮೇವಾಗಿ ಸಹಾಯ ಆಗುತ್ತೆ. ಹಾಗೆ ಕಾಂಗೋ ಸಿಗ್ನಲ್, ಮತ್ತು ಬಹುವಾರ್ಷಿಕ ಮೇವಿನ ಜೋಳ, ಇವುಗಳನ್ನ ಸುಮಾರು ಒಂದು ಮಳೆಯಾಶ್ರಿತ ಬೆಳೆಯಾಗಿ ಬಳಸ್ತಾರೆ. ಸಾಕಷ್ಟು ಒಂದು ವರ್ಷಕ್ಕೆ ಒಂದು ಎಕರೆಗೆ ಸುಮಾರು 20-25 ಟನ್ ನಾವು ಉತ್ಪಾದನೆಯನ್ನ ಮಾಡ್ಬೋದು. ಸುಬ್ಬಣ್ಣ, ನೀನು ಮಂಜುನಾಥಪ್ಪನ ಮಾತನ್ನ ಕೇಳಿಸ್ತೆ, ಬಹು ಚೆನ್ನಾಗಿ ಮಾತಾಡಿದ್ರು ಬಿಡು ಪುಣ್ಯಕೋಟಿ ಯೋಜನೆ ಬಗ್ಗೆ. ನಾನು ನೀನು ಆ ಮುಳುಗೆಗೆ ಹೋಗಿದೆ ಅಂತಂದೆಲ್ಲಪ್ಪ, ನೀನು ಒಂದು ಹೊಸನ ದತ್ತು ತಕೊಂಡ್ಬಿಟ್ಟಿದೇನೋ ಅಂತ ಅನ್ಕೊಂಡ್ಬಿಟ್ಟಿನ. ತಗೊಳ ಕಾಲ ಬಂದಾಗ ತಗೊಳವ ಬಿಡು. ಈಗ ಕಮಲಕ್ಕ ಏನ್ ಜನ ಕಾವ, ನಾನು ಮಾತಾಡ್ತಾ ಇವ್ನಿ, ಅಲ್ಲಿ ಯಾರೋ ಒಬ್ಳು ಹೇಳ್ತಾವಳೆ, ವೇದಿಕೆ ಇತ್ತಲ್ಲ ಒಂದೇ ಸಮೇ, ಇವನ್ಗೆ ಅದು ಗೊತ್ತಿಲ್ಲ, ಇವನ ಗೊಂಬೆ ಇತ್ತಲ್ಲ ಅಲ್ಲಿ ಗಾರ್ಡಿ ಗೊಂಬೆ, ಅದನ್ನ ಅವನ್ ತಡುತ್ತಾ ನಿಂತವನೇ ಇವನು. ಗಾರ್ಡಿ ಗೊಂಬೆ ಇಸಿಯ ಇರ್ಲಿ, ನಾನು ಹೋದ್ನಲ್ಲಪ್ಪ ಮುಳುಗೆದ್ದಕ್ಕೆ ಎಕ್ಸಿಬಿಷನ್ ಇಟ್ಟಿದಾರಲ್ಲ, ಅಲ್ಲಿ ಹೋದ್ರೆ ನಮ್ ಕಮಲಕ್ಕ ಏನ್ ಕಂಕಳಗ್ ಒಂದ್ ಬ್ಯಾಗ ವ್ಯಾಪಾರ ಶುರು ಮಾಡೋಳು. ನಾನ್ ಹೇಳ್ಬಿಡ್ತೀನಿ ಕೇಳು, ಮೀನುಗಾರಿಕೆ ಇಲಾಖೆ ಅವ್ರದಿತ್ತಲ್ಲ ವಾರಣಾಸಿಯಲ್ಲಿ ಏನೋ ಮೀನ್ ನೋಡೋಣ ಅಂದ್ರೆ ತಿನ್ನಕ್ ಕೊಟ್ಟಾರವ ಅಂತಾನೆ. ಏನ್ ಹೇಳ್ತೀಯ, ಅದೇನ್ ತಿಂದೇ ಇರೋರ್ ಜೊತೆ ಹೇಳ್ದಂಗ್ ಹೇಳ್ತಾ ಇದ್ದಲ್ಲ. ವಸ್ತು ಪ್ರದರ್ಶನದಲ್ಲಿ ಇಡೋದು ಎಲ್ಲ ವಸಿ ಮಾಹಿತಿಗೆ ಇಂತಿಂತ ತಳಿಗಳವೆ, ಹಿಂಗಿಂಗೆ ನಾವು ಸಾಕಾಣಿಕೆ ಮಾಡ್ಬೇಕು ಅಂತ ಅಲ್ಲೇ ನಿಂಗೆಲ್ಲ ಉರ್ದು ಕೊಡಕ್ ಮಾಡಿದ್ಬೇಡಿ ಅಂದಾರಪ್ಪ. ಅಲ್ಲ ತಿನ್ನಕ್ಕೆ ನೀನು ನಿಮ್ಮ ರಾಜಣ್ಣನ ಹುಡುಕೊಂಡು ಹೋಗ್ಬೇಕು ಆರ್ ಮೇಳಕ್ಕೆ. ಆಯ್ತು, ಈಗ ಕಮಲಕ ಕಂಕ್ಳಲ್ಲಿ ಒಂದು ಬ್ಯಾಗ ನೇತಾಕೊಂಡ್ ಬತ್ತಿದ್ಲಲ್ಲ ನಾನು, ಇದೇನವ ಅಂತಂದಿ ಹೊಸ ಸ್ಯಾಲಕ ಚಂದ್ರಣ್ಣ ಅಂತಂದ. ಮತ್ತೆ ಅಲ್ಲ, ವಸ್ತು ಪ್ರದರ್ಶನಕ್ಕೆ ಹೋದ್ಮೇಲೆ ಈಗ ಗ್ರಾಮೀಣ ಜನಗಳು ಬಂದಿರ್ತಾರೆ, ಅವರು ವಸಿ ಅವ್ರ ತಯಾರಿಕೆ ಮಾಡಿರ್ತಾರೆ, ಅಥವಾ ಏನೋ ಒಂದಿಷ್ಟು ವ್ಯಾಪಾರ ಮಾಡಿದ್ರೆ ಅವ್ರಿಗೂ ವಸಿ ಕಾಸು ಆಯ್ತದೆ, ಅದಕ್ಕೆ ಮಾಡಿರ್ತಾರೆ. ಆಮೇಲೆ ಆ ತೋಟಗಾರಿಕೆ ಇಲಾಖೆ ಮುಂದೆ ಏನ್ ಕಮಲಕ್ಕ, ನಾನೆಲ್ಲೋ ನೀನು ಅಲ್ಲಿ ಹೋಗಿರ್ತೀಯ ಅನ್ಕೊಂಡೆ, ಅಲ್ಲಿ ಎರಡು ಗೊಂಬೆಗಳು ಮಡ್ಗವ್ರೆ, ರೈತರ ರೈತ ರೈತ ಮಹಿಳೆ ತೋಟಗಾರಿಕೆ ಬೆಳೆಗಳು ಒಂದು ಬಾಳೆಗೊನೆ ಹೊತ್ಕೊಂಡು ನಿಂತಿರೋದು ಹಂಗೆ ಹಿಂಗೆ ಅಂತ ತುಂಬಾ ಆಕರ್ಷಕವಾಗಿತ್ತು. ಸುಮಾರು ಜನ ಹೋಗಿ ಹೋಗಿ ಆ ಫ್ಯಾಮಿಲಿ ಜೊತೆ ಈ ಫ್ಯಾಮಿಲಿ ಅವರು ಸೆಲ್ಫಿ ತಗೊಳ್ಳಪ್ಪ. ನಮ್ ಕಮಲಕ್ಕನು ಸೆಲ್ಫಿ ತಕತ್ತಿದ್ದ, ಸೆಲ್ಫಿಯ ನಾನು ಇದೇನವ ಇದೇನ್ ಮಾಡ್ತಿದ್ದ, ನಿನ್ನ ನೀನೇ ತಕತ್ತಿದ್ದ ಎಲ್ಲ, ಅಯ್ಯೋ ಬಾ ಮೊಗ್ಗಲ್ಗೆ ನೀನು ಬೀಳ್ತಿದ್ದ ಈ ಕಣ ಅಂತಂದ್ಬಿಟ್ಟು ನನ್ ಜೊತೆನು ಒಂದ್ ಸೆಲ್ಫಿ ತಕಂದ. ನೀನು ಬಿದ್ಬಿಟ್ಟಿದ್ಯಾಗ್ರೆ, ಅಯ್ಯೋ ಫೋಟೋದಲ್ಲಿ ಕಣಪ್ಪ. ಹ್ಮ್ ಹಂಗೇಳಪ್ಪ, ಬಿದ್ಬಿಟ್ಟಿದ ಅಂತ ನಾನ್ ಕೆಳಗ್ ನೋಡ್ಕತ್ತೀವ್ನಿ ಬಿದ್ಬಿಟ್ಟಿದ್ದಾನೆ ಚಕತ್ತಾಗೆ ಬಿದ್ದಿರ್ತೀಯ ಬಿಡು. ಆಮೇಲೆ ಕಮಲಕ್ಕ ಒಂದ್ ಮಳಿಗೆ ಕರ್ಕೊಂಡು ಹೋಗಿದ ಸುಬ್ಬಣ್ಣ, ಅದು ಅದೇನು ಇದು ನಮ್ಮ ರಾಟಕಗಳು ಅಂತ, ಈ ಬಣ್ಣ ಬಣ್ಣದ ಬೊಂಬೆಗಳೆಲ್ಲ ನಮ್ಮೂರ ಬೊಂಬೆಗಳು ನಮ್ಮೂರನ್ ಬೊಂಬೆಗಳು ಇದ್ಯಾಕವ ಚನ್ನಪಣ್ಣದಿಂದ ನೀನು ಈ ಮೈಸೂರು ದಿಕ್ ಬಂದ್ಬಿಟ್ಟಿ ಅಂತಂದಿ, ಮದುವೆ ಆಯ್ತು ಕಣ್ ಚಂದ್ರಣ್ಣ ಅದಕ್ಕೆ ಇಲ್ಲಿಗೆ ತಂದು ಬಿಟ್ರು ಅಂತಂದ್ರು. ಬಾರವ ಅದೇನ್ ನೋಡೋಣ ಅಂದ ನಾನ್, ಬೇಡ ಕಣಪ್ಪ ನಾವು ಚನ್ನಪಟ್ಟಣದವ್ರದೆ ಇಲ್ಲಾಕೆ ಅಲ್ಲೇ ತಗೋತೀನಿ ಬಿಡು ಗೊಂಬೆನ. ಒಂದು ನೆಪ್ಪ ಆಯ್ತದೆ ನಮ್ಮ ಸಣ್ಣದ್ರಲ್ಲಿ ಚನ್ನಪಟ್ಟಣದ ಬಣ್ಣದ ಕಾದ ಗೊಂಬೆ ಅದೊಂದು ಪದ್ಯ ಇತ್ತಲ್ಲವ್ವ, ಎಷ್ಟ್ ಚಂದಾಗಿತ್ತು ಅಲ್ಲ. ಅದೇನು ಹೇಳ್ಬಿಡು ಓಲಿ ಪದನ, ಅಯ್ಯೋ ಪೂರ್ತಿ ಬಂದಿರ್ತಾನೆ ಬರೋಷ್ಟು ಹೇಳು ಓಲಿ. ಅಯ್ಯಕಯ್ಯ ಓದಿರೋದ್ ಯಾವಾಗ ಒಂದ್ 40 ವರ್ಷದ ಹಿಂದೆ ಕಯ್ಯ, ಅದ ಇನ್ನೂ ನೆಪ್ಪಿದ್ದದ. ಗೊಂಬೆ ವಿಷಯ ಹೇಳಕ್ಕಿಲ್ಲ ನೀನಾಗರ ಇಲ್ಲಕ್ಕ. ಅದಕ್ಕೆ ಸುಬ್ಬಣ್ಣ ಗೊಂಬೆ ಅಂತ ಗಾರ್ಡಿ ಗೊಂಬೆನ ಮತ್ತೆ ಆತರ ನೋಡ್ತಾ ಇದ್ದೆ. ಏನಪ್ಪ ಅದೇನ್ ಸಾಕ್ಷಾತ್ ಅದು ಆ ಪಾರ್ಟಿ ಜನ ಅವರಲ್ಲ, ಆ ಪಾರ್ಟಿ ಹಂಗೆ ಇದ್ದಾರಪ್ಪ ಅಂತ ಅನ್ನಿಸ್ಬಿಡ್ತು. ಒಬ್ಬ ಎಮ್ಮೆ ಮಕ್ಕ ಹಾಕೊಂಡ್ಬಿಡೋ ಏನ್ ಇಷ್ಟು ಉದ್ದಕ್ಕೆ ನಾನು ನಿಗರ್ಕ ನೋಡ್ದ್ರಿ ಅಂತಕಂಡು ಭಯ ಆಗ್ಬಿಡ್ತು ಅವನು. ನಾನು ಇದೇನಪ್ಪ ಇದು ಸಾಕ್ಷಾತ್ ಎಮ್ಮೆ ಬಂದ್ಬಿಡ್ತೇನೋ ಅನ್ಕೊಂಡು ನಾನು ಗಾಬರಿ ಆಗ್ಬಿಟ್ಟು ಆಮೇಲೆ ಕಮಲ ಕೇಳ್ದ, ಅಯ್ಯೋ ಅದು ಗೊಂಬೆ ಕಣ ಅಂತ. ನಾನು ಗೊಂಬವ ಅನ್ಬಿಟ್ಟು ನಾನು ಸುಮ್ನೆ ಏನವಸಿ ಆಕರ್ಷಣೆ ಮಡಗಿದ್ರು ಬಿಡು. ಆಮೇಲೆ ನಾನು ಇತ್ಲಾಗ ಬತ್ತಿದ್ದೆ, ಅಲ್ಲಿ ಯಾರೋ ಒಬ್ರು ಬಂದವ್ರೆ ಅವರು ಬೆಲ್ಲ ಹುಡುಕೊಂಡು ಓಡಾಡ್ತಾವ್ರೆ. ಬೆಲ್ಲ ಹುಡ್ಕೊಂಡು ಹುಡುಕೊಂಡು ಹುಡುಕೊಂಡು ಬೆಲ್ಲದ ಅಂಗಡಿ ತಾನು ಹೋಗ್ಬೇಕು. ಕಬ್ಬಿಣದ ಅಂಗಡಿಗೆ ಹೋಗಿದ್ರೆ ಕಬ್ಬಿಣದ ಅಂಗಡಿ ಎಲ್ಲ ಅಲ್ಲಿ ಕೇಸವಯ್ಯ ವಿಸಿ ಫಾರಂ ಮಂಡ್ಯದವರು ಒಂದು ಮಳಿಗೆ ಹಾಕವ್ರೆ, ಅವರಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ನಾಕಿ ಬೆಲ್ಲಾನು ಮಡಗಿದ್ರು. ಆಯಮ್ಮ ಬಂದ್ಬಿಟ್ಟು ಈ ಬೆಲ್ಲ ಅಂತ ಹೋಗ್ಬೋದ ನಾವು ಅಂತ ಕೇಳ್ತಾವ್ರೆ. ಅದಕ್ಕೆ ಅಯ್ಯೋ ಇದು ಅದಕ್ಕೆಲ್ಲ ಕಣವ ಇಟ್ಟಿರೋದು, ಇದೆಲ್ಲ ಹಿಂಗಿಂಗೆ ರಾಸಾಯನಿಕ ಮುಕ್ತ ಬೆಲ್ಲ ಅಂತ ಮಾಡ್ತೀವಿ, ಬೆಲ್ಲದ ಪಾರ್ಕ್ ಅಂತ ಐತೆ ಅಂತ. ನಾನು ಅಲ್ಲೇ ನಿಂತಿದ್ದನ ಕೇಸವಯ್ಯ ಅವ್ರನ್ನ ಮಾತಾಡಿಸ್ದೆ. ಕೇಸವಯ್ಯ ಅವರು ಏನು ಇದಲ್ದೆ ಏನೆಲ್ಲ ಮಾಡ್ತೀವ್ರಿ, ಏನೇನು ನಿರೀಕ್ಷೆ ಮಾಡ್ತೀವ್ರಿ ಅಂತ. ಆಮೇಲೆ ಒಬ್ಬರು ಭತ್ತ ತಳಿ ವಿಜ್ಞಾನಿನು ಸಿಕ್ಕಿದ್ರು. ನಾನು ವಸಿ ಅವ್ರ ತವ ಕೆಲಸ ಐತೆ ನಮ್ಮೂರ್ ಕಡೆ ವಸಿ ಕರ್ಸವ ಅಂತ ಕೇಳಕ್ ಹೋದೆ. ಏನಿ ಸ್ವಾಮಿ ಹೆಂಗದೆ ಇಲ್ಲಿ ರೈತರಿಂದ ಪ್ರತಿಕ್ರಿಯೆ ಹೆಂಗದೆ ಅಂತ. ಅವ್ರು ವಸಿ ಮಾತಾಡವ್ರೆ ವಸಿ ಕೇಳು ಈಗ. ಅಯ್ಯೋ ಸುಚ್ಚ ಆನ್ ಮಾಡು ಕೇಳಮ್. ಮೈಸೂರಿನ ದಸರಾ ಮಹೋತ್ಸವಕ್ಕೆ ಬಂದಂತ ಎಲ್ಲ ರೈತ ಬಾಂಧವರಿಗೆ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯದಿಂದ ನಾವು ವಿಜ್ಞಾನಿಗಳ ತಂಡ ಇಲ್ಲಿದೆ. ಡಾಕ್ಟರ್ ಸ್ವಾಮಿಗೌಡರು ಕಬ್ಬಿನ ಬಗ್ಗೆ ವಿಜ್ಞಾನಿ, ಡಾಕ್ಟರ್ ಕೇಶವಯ್ಯನವರು ಕಬ್ಬಿನ ಮತ್ತು ಬೆಲ್ಲದ ವಿಜ್ಞಾನಿ ಇದ್ದಾರೆ, ಹಾಗೆ ಡಾಕ್ಟರ್ ನಾಗೇಶ್ ಅವರು ಅವರು ಮೇವಿನ ಬೆಳೆಗಳ ಬಗ್ಗೆ ಮಾಹಿತಿ ಕೊಡ್ತಾರೆ, ಡಾಕ್ಟರ್ ಕಿತ್ತೂರು ಮಠ ಅವರು ನಮ್ಮ ಇಲ್ಲಿ ಭತ್ತ ಮತ್ತು ಬೇರೆ ಬೇರೆ ಬೆಳೆಗಳಿಗೆ ಬರ್ತಕ್ಕಂಥ ಕೀಟಗಳ ಬಗ್ಗೆ ಅವರು ಮಾಹಿತಿಯನ್ನು ಕೊಡ್ತಾರೆ, ನಿಯಂತ್ರಣದ ಬಗ್ಗೆ ಎಲ್ಲ ಅವರು ಮಾಹಿತಿ ಕೊಡ್ತಾರೆ. ಆ ರೀತಿ ಶಿವಕುಮಾರ್ ಹೈಬ್ರಿಡ್ ಭತ್ತದ ಬಗ್ಗೆ ಮಾಹಿತಿನ ಕೊಡ್ತೇವೆ. ಈ ರೀತಿಗೆ ನಮ್ಮಲ್ಲಿ ನಮ್ಮಲ್ಲಿ ನಡೀತಕ್ಕಂಥ ಸಂಶೋಧನೆಯ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡಲಿಕ್ಕೆ ನಾವಿಲ್ಲಿ ರೈತರನ್ನ ನಿರೀಕ್ಷೆ ಮಾಡ್ತಾ ಇದ್ವಿ. ಹೆಚ್ಚಿನ ರೈತರು ಇಲ್ಲಿ ಬಂದು ಭತ್ತ ರಾಗಿ ಮುಸುಕಿನ ಜೋಳ ಕಬ್ಬು ಮೇವಿನ ಬೆಳೆಗಳು ಬೆಲ್ಲ ತಯಾರಿಕೆ ನೀರು ಮತ್ತು ಮಣ್ಣಿನ ಸಂರಕ್ಷಣೆ ಬಗ್ಗೆ ಹೆಚ್ಚಿನ ಮಾಹಿತಿನ ನಮ್ಮಿಂದ ಇಲ್ಲಿಂದ ಪಡ್ಕೋಬಹುದು ಅಂತ ನಾವು ಹೆಚ್ಚಿನ ರೈತರನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಓಹೋಹೋಹೋ ನಮ್ಮ ಶಿವಕುಮಾರಪ್ಪ ಚೆನ್ನಾಗೆ ಹೇಳವ್ರೆ ಸುಬ್ಬಣ್ಣ. ಈಗ ಬೆಲ್ಲದ ಕಥೆಗೆ ಬರ್ತೀನಿ ಕಮಲಕ್ಕ. ಕೇಸವಯ್ಯ ನಿಂತಿದ್ರು, ನಾವೇನ್ ಅನ್ಕೊಂಡಿದೀವಿ ಬರೀ ಬೆಲ್ಲದ ಪಾರ್ಕ್ ಇವ್ರದು ಅಂತ. ಅವರು ಇಲ್ಲ ನಾನು ಎಲ್ಲಾನು ಹೇಳ್ಬಿಡ್ತೀನಿ ಒಂದ್ ಕಡೆಯಿಂದ ಅಂತ ಹೇಳಿದ್ರು. ಅಯ್ಯೋ ಹೇಳ್ತಾ ಹೋಗಿ ಅದಕ್ಕೇನಂತೆ ಆ ರಾಜಣ್ಣ ಬೇರೆ ಬಂದಿಲ್ಲ, ಅವನ್ ಕೇಳೇ ಕೇಳ್ತಾನೆ ಸುಬ್ಬಣ್ಣ ಅಲ್ಲಿಗೆ ಹೋಗಿದ್ಯಲ್ಲ ಏನ್ ತಿಳ್ಕೊಂಬಂದೆ ಅಂತ. ನಾವು ಕೇಳಕ್ ಆಗಕ್ಕಿಲ್ಲ, ಯಾಕೆ ಹೇಳು, ಅವನ್ ಹೋಗಿರೋದೆ ಎರಡ್ ಜಾಗಕ್ಕೆ, ಒಂದು ಆ ಸಿನಿಮಾ ನೋಡಕ್ಕೆ, ಸಿನಿಮಾ ಮುಗಿತಿದಂಗೆ ಆರ್ ಮೇಳಕ್ ಹೋಗಿರ್ತಾನೆ ಜಬರ್ದಸ್ತ್ ಆಗಿ. ಈಗ ಅದೆಲ್ಲ ಕೇಳಕ್ ಹೋದ್ರೆ ವಸಿ ನಮ್ಗೆ ತೊಂದ್ರೆ, ಯಾಕೆ ಹೇಳು ನಾವ್ ಅಲ್ಲಿಗೆ ಹೋಗಿಲ್ವಲ್ಲ ಸಂಕಟ. ಅದಕ್ಕೆ ಕೇಳಕ್ ಆಗದೆ ಬೇಡ, ಬಂದ್ರೆ ಇದನ್ನಾರು ಕೇಳಸವ ಅಂತ ಮಾಡಿವಿ ನೋಡು. ಕೇಳಿಲಿ ಕೇಶವಯ್ಯ ಹೇಳವ್ರೆ ಕೇಳಸಪ್ಪ. ನಾನು ಡಾಕ್ಟರ್ ಕೆ ವಿ ಕೇಶವಯ್ಯ ಅಂತ, ಪ್ರಾಧ್ಯಾಪಕನಾಗಿ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಬ್ಬಿನ ವಿಭಾಗದಲ್ಲಿ. ಈ ವರ್ಷದ ಒಂದು ದಸರಾ ಕೃಷಿ ದಸರಾದಲ್ಲಿ ನಮ್ಮ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರದಿಂದ ಮಳಿಗೆಯನ್ನು ಇಡಲಾಗಿದೆ. ಈ ಮಳಿಗೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಒಂದು 5 ಬೆಳೆಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ರೈತರಿಗೆ ಒದಗಿಸ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಭತ್ತ, ರಾಗಿ ಮತ್ತು ಬೇರೆ ಸಿರಿಧಾನ್ಯಗಳು ಮತ್ತು ಮುಸುಕಿನ ಜೋಳ, ಕಬ್ಬು ಮತ್ತು ಮೇವಿನ ಬೆಳೆಗಳು, ಈ 5 ಪ್ರಮುಖವಾದ ಬೆಳೆಗಳ ಮೇಲೆ ನಮ್ಮ ಒಂದು ಇದರಲ್ಲಿ ಮಳಿಗೆನಲ್ಲಿ ವಿಷಯಗಳನ್ನು ರೈತರಿಗೆ ಮುಟ್ಟಿಸ್ಲಿಕ್ಕೆ ತಂತ್ರಜ್ಞಾನಗಳನ್ನು ಮುಟ್ಟಿಸ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಭತ್ತದಲ್ಲಿ ಇತ್ತೀಚೆಗೆ ಬಿಡುಗಡೆ ಆಗಿರತಕ್ಕಂಥ MSN 99 ಮಂಡ್ಯ ಸೋರ್ಸ್ ನರ್ಸರಿ ಅಂತ ಈ ಒಂದು ತಳಿ ಸಮೃದ್ಧಿ ಅಂತಲೂ ಹೆಸರಿಟ್ಟಿರೋದು. ಇದಕ್ಕೆ ಈ ಒಂದು ತಳಿನ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಇದು 115-120 ದಿವಸದಲ್ಲಿ ಕಟಾವು ಬರುತ್ತೆ. 65-70 ಕ್ವಿಂಟಾಲು ಹೆಕ್ಟೇರ್ಗೆ 2.5 ಎಕರೆ ಪ್ರದೇಶಕ್ಕೆ ಇಳುವರಿ ಕೊಡ್ತಕ್ಕಂಥ ತಳಿ. ಮಧ್ಯಮ ಕಾಳಿನ ಗಾತ್ರ, ಮಧ್ಯಮ ಸ್ಲೆಂಡರ್ ಸ್ಲೆಂಡರ್ ಅಂತ ಹೇಳಿದ್ರೆ ಉದ್ದ ಮತ್ತು ಮಧ್ಯಮದ ಒಂದು ಧಾನ್ಯದ ಒಂದು ಗಾತ್ರ. ಮತ್ತು ಈ ಒಂದು ಇದು ಇನ್ನೊಂದು ಗುಣ ಅಂತಂದರೆ ಇದರದ್ದು ನಾವು ಕಟಾವು ಮಾಡೋ ಸಮಯದಲ್ಲಿ ಇದು ಈ ಕಾಳು ಕೆಳಗಡೆ ಉದುರೋದಿಲ್ಲ, ಕಾಳು ಉದುರೋದು ಇದರಲ್ಲಿ ಈ ಒಂದು ತಳಿನಲ್ಲಿರೋದಿಲ್ಲ. ಹಾಗಾಗಿ ಕಟಾವು ಸ್ವಲ್ಪ ತಡವಾದರೂ ಸಹ ನಮ್ಮ ಧಾನ್ಯದ ಒಂದು ನಷ್ಟ ಕಡಿಮೆ ಆಗುತ್ತೆ. ಆಮೇಲೆ ಒಳ್ಳೆಯ ಮಿಲ್ಲಿಂಗ್ ಮತ್ತು ಕುಕ್ಕಿಂಗ್ ಕ್ವಾಲಿಟಿ ಸಹ ಇದೆ. ಇದರ ಜೊತೆಗೆ ಬೇರೆ ಹಿಂದಿನ ವರ್ಷಗಳಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಭತ್ತದ ತಳಿಗಳು ಸಹ ಇದ್ದಾವೆ. ಅದರ ಜೊತೆಗೆ ನಮ್ಮಲ್ಲಿ ರಾಗಿನಲ್ಲಿ KMR 204, KMR 340, KMR 630 ಮತ್ತು KMR 316 ಮತ್ತು MR 6, KMR 301, MR 1 ಈ ರೀತಿ ಬೇರೆ ಬೇರೆ ರಾಗಿ ತಳಿಗಳು ಬೇರೆ ಬೇರೆ ಕಾಲಮಾನಕ್ಕೆ ಅನುಗುಣವಾಗಿ ನಾವು ನಾಟಿ ಮಾಡಲಿಕ್ಕೆ ಸೂಕ್ತವಾದ ತಳಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಅದೇ ರೀತಿ ಭತ್ತದಲ್ಲಿ ಹಿಂದಿನ ವರ್ಷಗಳಲ್ಲಿ ಬಿಡುಗಡೆ ಆದಂಥ ತಳಿಗಳು ಹಲವಾರು ತಳಿಗಳು ಸಹ ಇದ್ದಾವೆ. ಜೊತೆಗೆ ಇಲ್ಲಿ ರಾಗಿ ಜೊತೆಗೆ ರಾಗಿ ಒಂದು ಸಿರಿಧಾನ್ಯಗಳು ಕೊರಲೆ, ಊದಲು, ನವಣೆ, ಸಾಮೆ ಮತ್ತು ಹಾರ್ಕ ಹಾಗೂ ಬರಗು ಎಲ್ಲ ಬೆಳೆಗಳ ತಳಿಗಳನ್ನು ಸಹ ಇಲ್ಲಿ ಪ್ರದರ್ಶನಕ್ಕೆ ಇಳಿದಾಗಿದೆ. ಇವೆಲ್ಲ ತಳಿಗಳು ಸಹ ಬರವನ್ನು ತಡೆಯುವಂಥ ಶಕ್ತಿ ಇರತಕ್ಕಂಥ ತಳಿಗಳು. ತಡವಾದ ಮುಂಗಾರು ಅಂದರೆ ಮಳೆ ಕಡಿಮೆಯಾದ ಸನ್ನಿವೇಶದಲ್ಲಿ ಈ ಒಂದು ಬೆಳೆಗಳನ್ನು ನಾವು ಬಿತ್ತನೆಗೆ ಉಪಯೋಗಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಮಳೆ ಆಶ್ರಯದ ಪ್ರದೇಶದಲ್ಲಿ. ಅದೇ ರೀತಿ ಮುಸುಕಿನ ಜೋಳದಲ್ಲಿ ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ MAH 14-5 ತಳಿಯನ್ನು ಬಿಡುಗಡೆ ಮಾಡಿದಂಥ ತಳಿಯನ್ನು ಇಲ್ಲಿ ಪ್ರದರ್ಶನಕ್ಕಿಡಲಾಗಿದೆ. ಈ ಒಂದು ತಳಿ ನಮಗೆ ಈ ಒಂದು ಕಟಾವಿನ ಸಮಯದಲ್ಲೂ ಸಹ ಇದು ಸ್ಟೇ ಗ್ರೀನ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಅಂದರೆ ಮೇವಿಗೆ ಭಾಳ ಮುಖ್ಯವಾಗಿ ಇದು ಭಾಳ ಅನುಕೂಲವಾಗುತ್ತೆ. ಯಾಕೆಂತಂದರೆ ಕಟಾವು ಮಾಡೋ ಸಂದರ್ಭದಲ್ಲೂ ಸಹ ಇದು ಹಸಿರಾಗಿ ಉಳಿದಿರುತ್ತೆ ಕಟಾವು ಮಾಡಿದ ನಂತರ, ತೆನೆ ಕಟಾವು ಮಾಡಿದ ನಂತರ. ಹಾಗಾಗಿ ಮೇವಿಗೆ ಆಗಿ ಉಪಯೋಗಿಸ್ಕೋಬೋದು ಈ ಒಂದು ತಳಿನ. ಹಾಗಾಗಿ MAH 14-5, MAH 14-5 ಈ ಒಂದು ತಳಿನ ಸಹ ರೈತರು ಬಿತ್ತನೆಗೆ ಬಳಸ್ಕೋಬೋದು. ಅದೇ ರೀತಿ ಮುಸುಕಿನ ಜೋಳದಲ್ಲಿ ಮೌಲ್ಯವರ್ಧನೆ ಅಂದರೆ ಮುಸುಕಿನ ಜೋಳದಲ್ಲಿ ಸುಮಾರು 60 ಬೇರೆ ಬೇರೆ ತಿಂಡಿ ತಿನಿಸುಗಳನ್ನು ಮುಸುಕಿನ ಜೋಳದಿಂದ ಮಾಡ್ಬೋದು ಅನ್ನೋದನ್ನು ಸಹ ಇಲ್ಲಿ ತಾವು ನೋಡ್ಬೋದು. ಬೇರೆ ಬೇರೆ ಚಕ್ಲಿ ಇರ್ಬೋದು, ಲಡ್ಡು, ಅದೇ ರೀತಿ ನ್ಯೂಟ್ರಿ ಲಡ್ಡು ಅಂದರೆ ಪೌಷ್ಟಿಕಾಂಶ ಇರತಕ್ಕಂಥ ಲಡ್ಡು, ಮತ್ತು ಸೇವೈ, ಈ ರೀತಿ ಬೇರೆ ಬೇರೆ ಏನು ತಿನಿಸುಗಳನ್ನು ಮುಸುಕಿನ ಜೋಳದಲ್ಲಿ ಮಾಡೋದು, ಆ ಎಲ್ಲ ಮುಸುಕಿನ ಜೋಳದ ಒಂದು ತಿನಿಸುಗಳನ್ನು ಸಹ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಜೊತೆಗೆ ಶಾವಿಗೆ ಮತ್ತು ಹಪ್ಪಳ, ಚಕ್ಲಿ, ಈ ರೀತಿ ಬೇರೆ ಬೇರೆ ತಿನಿಸುಗಳನ್ನು ಮುಸುಕಿನ ಜೋಳದಲ್ಲಿ ಮಾಡಿದಂಥ ತಿನಿಸುಗಳು ಸಹ ಇದ್ದಾವೆ. ಇದರ ಜೊತೆಗೆ ಕಬ್ಬಿನಲ್ಲಿ ಇತ್ತೀಚೆಗೆ ನಮ್ಮಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ 2 ಮುಖ್ಯವಾದ ತಳಿಗಳು COVC 18-061, ಅದೇ ರೀತಿ COVC 05-17. ಈ 2 ತಳಿಗಳನ್ನು ಸಹ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಈ 2 ತಳಿಗಳು ಸಹ 517 ತಳಿ ಬಹುತೇಕ ಒಂದು 70-80 ವಿಸ್ತೀರ್ಣದಲ್ಲಿ ನಮ್ಮ ರೈತರ ಜಮೀನಲ್ಲಿ ಈಗಾಗಲೇ ಇದೆ. ಅತಿ ಹೆಚ್ಚು ಇಳುವರಿ ಮತ್ತು ಹೆಚ್ಚು ಸಕ್ಕರೆ ಅಂಶ ಇರತಕ್ಕಂಥ ಈ ಒಂದು ತಳಿ, ಹಿಂದೆ ಇದ್ದಂಥ 6275 ತಳಿನ ಇದು ಆಲ್ಮೋಸ್ಟ್ 80% ಶೇಕಡ 80% ವಿಸ್ತೀರ್ಣದಲ್ಲಿ ಇದು ಈ ಒಂದು ತಳಿ ಬಂದಿದೆ ಇವಾಗ ಆಗಲೇ ರೈತರ ಜಮೀನಲ್ಲಿ. ಇದರ ಜೊತೆಗೆ 18-061 ತಳಿ ಇದು ಕಡಿಮೆ ಚೂಲಂಗಿ ಬರ್ತಕ್ಕಂಥ ತಳಿ. ಸಾಮಾನ್ಯವಾಗಿ ನಮ್ಮಲ್ಲಿ January-February ನಾಟಿಗೆ ತಳಿಗಳಿರಲಿಲ್ಲ. ಆ ಒಂದು January-February ನಾಟಿಗೆ ಸೂಕ್ತವಾಗಿರ್ತಕ್ಕಂಥ ತಳಿ ಯಾಕೆಂತಂದರೆ ಜುಲೈಯಿಂದ ನವಂಬರ್ವರೆಗೆ 517 ತಳಿನ ನಾಟಿ ಮಾಡ್ಬೋದು. ಆ ನಂತರ ನವಂಬರಿಂದ January-February ನಾಟಿ ಮಾಡಲಿಕ್ಕೆ ಸೂಕ್ತವಾದ ತಳಿಗಳಿರಲಿಲ್ಲ. ಇವಾಗ 18-061 ತಳಿ ಶೇಕಡ 5-10% ಅಷ್ಟೇ ಶೂಲಂಗಿ ಬರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ತಳಿನ January-February ನಾಟಿಗೆ ಬಹಳ ಸೂಕ್ತವಾಗಿರೋ ತಳಿ, ಇಳುವರಿಯಿಂದ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತೆ. ಅದೇ ರೀತಿ ನಮ್ಮಲ್ಲಿ ಮಂಡ್ಯದಲ್ಲಿ ಇರ್ತಕ್ಕಂಥ ಬೆಲ್ಲದ ಪಾರ್ಕ್ನಲ್ಲಿ ರಾಸಾಯನಿಕ ಮುಕ್ತ ಬೆಲ್ಲವನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ರೈತರಿಗೆ ತರಬೇತಿಯೂ ಸಹ ಕೊಡ್ತಾ ಇದ್ದೀವಿ. ರಾಸಾಯನಿಕ ಮುಕ್ತ ಬೆಲ್ಲ ಅಂತಂದರೆ ನಮ್ಮ ಕಬ್ಬನ್ನು ಸಾಂಪ್ರದಾಯಿಕ ಪದ್ಧತಿನಲ್ಲೇ ಬೆಳೆದು ಬೆಲ್ಲ ತಯಾರು ಮಾಡುವಾಗ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಬಳಸದೇನೆ ಬರೀ ನಾವು ಸುಣ್ಣ ಇದ್ರದ ರಸಸಾರ ಕಬ್ಬಿನ ಹಾಲಿನ ರಸಸಾರವನ್ನು ಹೊಂದಾಣಿಕೆ ಮಾಡಲಿಕ್ಕೆ ಸುಣ್ಣ ಮತ್ತು ಯಾವುದಾದ್ರೂ ಸಸ್ಯಜನ್ಯ ಶುದ್ಧೀಕಾರಕಗಳನ್ನು ಬಳಸಿ ಅದರಲ್ಲಿರ್ತಕ್ಕಂಥ ಕಲ್ಮಶಗಳನ್ನು ತೆಗೆಯೋದು, ಇದು 2 ಅಂಶವನ್ನು ಮಾತ್ರ ಹಾಕಿ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಬಳಸದೇನೆ ರಾಸಾಯನಿಕ ಮುಕ್ತ ಬೆಲ್ಲವನ್ನು ಸಹ ಇಲ್ಲಿ ತಯಾರು ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಅದನ್ನು ಸಹ ಈ ಒಂದು ಮಳಿಗೆನಲ್ಲಿ ನಾವು ಕಾಣಬಹುದು. ಅದೇ ರೀತಿ ಮೇವಿನ ಬೆಳೆಗಳು ಭಾಳ ಮುಖ್ಯವಾಗಿ ಮೇವಿನಲ್ಲಿ ನೇಪಿಯರ್ ಹುಲ್ಲು BNH 10, ಅದೇ ರೀತಿ ಗಿನಿ ಹುಲ್ಲು, ಈ ಒಂದು ಎರಡು ಹುಲ್ಲಿನ ಒಂದು ತಳಿಗಳನ್ನು ಸಹ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಹಾಗಾಗಿ ಈ ಒಂದು ಬಹಳ ಮುಖ್ಯವಾಗಿ ಈ ಒಂದು 5 ಬೆಳೆಗಳ ಬಗ್ಗೆ ನಮ್ಮಲ್ಲಿ ನಮ್ಮ ಮಂಡ್ಯ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಒಂದು ಮಳಿಗೆಯಲ್ಲಿ ಈ 5 ಮುಖ್ಯವಾದ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಆಮೇಲೆ ಈಗ ನಿಂತಿದ್ವಾ ಅಷ್ಟೊತ್ತಿಗೆ ಅಲ್ಲಿ ಕೃಷಿ ಇಲಾಖೆಯವರೆಲ್ಲ ಕರೆದ್ರು, ಅಯ್ಯೋ ಬರೀ ಇಲ್ಲೇ ನಿಂತಿದ್ ಆಗಕ್ಕಿಲ್ಲ, ಅಲ್ಲೊಂದು ಕಾರ್ಯಕ್ರಮ ನಡೀತಾ ಇದೆ ಅಂತ. ಏನ್ ಕಾರ್ಯಕ್ರಮ? ಅಲ್ಲಿ ಹೋಯ್ತೀನಿ, ನಮ್ ತೋರಣ ಊರ್ಣ ಕಾರ್ಯಕ್ರಮ ನಡೆಸೋರೆಲ್ಲ ಬಂದ್ಬಿಟ್ಟವ್ರೆ, ಟೀಮ್ ಬಂದ್ಬಿಟ್ಟದೆ, ರೈತರು ಬಂದವ್ರೆ, 4 ಕುಟುಂಬಗಳು ಬಂದು ಟಾಕು ಟೀಕ ಕೂತ್ಬಿಟ್ಟವ್ರೆ ವೇದಿಕೆ ಮೇಲೆ, ಚೇರ್ ಮೇಲೆ. ನಾನು ವಸಿ ಯಾರಪ್ಪ ಏನು ಅಂತ ಕೇಳ್ದೆ. ವಸಿ ಮುಂದೆ ಹೋಗಿ ನೋಡಿ ಅಂದ್ರು, ಈ ಬಿಳುಗಲಿ ನಾಗೇಶ ನಂಜನಗೂಡ್ ತಾಲೂಕು, ಅವನು ಅವ್ರ ಎಂಟ್ರನ್ ಕರ್ಕೊಂಬಂದ್ ಕೂತ್ಬಿಟ್ಟಿದ್ದ. ಏನ್ ಕೆಂಪ್ ಕೆಂಪ್ಗೆ ಆ ಬೆಳಕುಗೂ ಅವನ್ ಇರೋದಕ್ಕೂ ಬೌಚದ ಕಾಣ್ತಿದ್ದ, ರವ ರವ ಅಂತ ಹೊಳಿತಿದ್ದ. ಆಮೇಲೆ ನಮ್ ತಳೂರು ಸೋಮಶೇಖರ್, ಅದೇ ನೋಡಪ್ಪ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮೋದಿಯವರು ಒಂದು ಪ್ರಶ್ನೋತ್ತರ ಮಾಡಿದ್ರು ನೋಡಿ, ಅಲ್ಲಿ ಕೂತ್ಕೊಂಡು ಎಲ್ಲಾನು ಹೇಳಿದ್ನಲ್ಲ, ಅದ್ ಪಡ್ಕೊಂಡಿವಿನಿ, ಇದ್ ಪಡ್ಕೊಂಡಿವಿನಿ, ಹಂಗ್ ಮಾಡ್ಕೊಂಡಿವಿನಿ, ಹಿಂಗ್ ಮಾಡ್ಕೊಂಡಿವಿನಿ ಅಂತ. ಅವನಂತೂ ಈ ಒಂದು ಪುಷ್ಪ ಉದ್ಯಮದಲ್ಲಿ ಏನ್ ಬೆಳಿತಾವನೆ ಬೆಳಿತಾವನೆ ಬೆಳಿತಾವನೆ, ಅದಿನ್ನು ಬೆಂಗಳೂರನ್ನು ದಾಟಿ ಕರ್ನಾಟಕನೂ ದಾಟಿ ಡೆಲ್ಲಿಗೆ ಕಲ್ಕತ್ತಾಗೆ ಹೋಯ್ತಾ ಇದೆ. ಅವನು ಅವ್ರ ಎಂಡ್ರನ್ ಕರ್ಕೊಂಡು ಬಂದು ಕೂತಿದ್ರ. ಪಕ್ಕದಲ್ಲಿ ಯಾರು ಒಂದು ನೋಡಿದ್ರೆ ನಮ್ಮ ಅರ್ಸ ಗಾವಡಗೆರೆ, ಅರ್ಸ ಅರ್ಸಪ್ಪ ಹರ್ಷ. ಆ ಹುಡುಗ ಸಾಕಷ್ಟು ಕೃಷಿ ಮಾಡವ್ರೆ, ಅವರಪ್ಪನು ಬಂದಿದ್ರು ಮಗನ ಜೊತೆಗೆ, ವಸಿ ನಾವು ಅಲ್ಲಿ ಭಾಗವಹಿಸವ ಅಂತ ಅವರಪ್ಪ ಮಗ ಕೂತಿದ್ರು. ಹಂಗಿಂದಂಗೆ ಈ ಕಡೆಗೆ ಬಂದ್ರೆ ನಮ್ಮ ನವೀನ್ ಕುಮಾರ್ ಎತ್ತಿನ ಗಾಣ ಗಾಣದೆಣ್ಣೆ ದೇಸಿರಿ ಅಂತ ಒಂದಿಬ್ರು ಸ್ನೇಹಿತರ ಜೊತೆ ಸೇರ್ಕೊಂಡು ಮಾಡ್ತಾವ್ರೆ. ಆಯಪ್ಪ ಓದಿದ್ದೇ ಒಂದು, ಮಾಡ್ತಿರೋದೇ ಒಂದು, ಒಟ್ನಲ್ಲ ಯಪ್ಪಂಗೇನಂದ್ರೆ ಈ ಸಾವಯವ ಉತ್ಪನ್ನಗಳು ಜನರಿಗೆ ಸಿಗಬೇಕು, ಮತ್ತೆ ಭೂಮಿ ಚೆನ್ನಾಗಿರ್ಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಗೋ ಸಂರಕ್ಷಣೆ ಆಗ್ಬೇಕು ಅಂತ ಆಯಪ್ಪನು ಕರೆದಿದ್ರು. ಅಲ್ಲೇ ಒಂದು ಆಶ್ರಮ ನಡೆಸ್ತಾ ಐತೆ ಎಮ್ಮ ಸ್ವರೂಪ್ ರಾಣಿ ಮೇಡಮ್ ಅಂತ, ಆ ಮೇಡಮ್ಮು ಬಂದಿದ್ರು. ಇವ್ರನ್ನೆಲ್ಲ ಕೂರಿಸಿ ಇವ್ರದೆಲ್ಲ ಏನು ಸಾಧನೆಗಳು ಅಂತ ಎಲ್ಲ ಪರಿಚಯ ಮಾಡಿಸ್ತಾ ಇದ್ರು. ನಮ್ಮ ತೋರಣ ಊರಣ ಟೀಮು ಅದು ಚೆನ್ನಾಗಿತ್ತು ಕೇಳ್ಕೊಂಡೆ. ಸಾಕಷ್ಟು ಮಾಡವ್ರೆ ಅಂತವ್ರು ಬೇಕಾಷ್ಟು ಜನ ಅವರಂತೆ. ಇವ್ರೇನ್ ಮಾಡವ್ರೆ, ತಾಲೂಕಿಗೆ ಒಬ್ಬೊಬ್ಬರನ್ನ ಕರೆದವ್ರೆ. ಏನಂದ್ರೆ ಈಗ ಕಮಲಕ್ಕ, ಕುಟುಂಬ ಕೃಷಿ ಅನ್ನೋದು ಇವತ್ತಿನ ಒಂದು ಅನಿವಾರ್ಯತೆ. ಬರೀ ಗಂಡಸು ಜಮೀನಲ್ಲೇ ಹೊಲದಲ್ಲಿ ದುಡಿಲಿ, ನಾವು ಅವ್ನಿಗೆ ಬರೀ ಅಡಿಗೆ ಮಾಡ್ಕೊಂಡಿರೋ ಅನ್ನಕ್ ಆಗಕ್ಕಿಲ್ಲ. ಮನೆ ಸುತ್ತಮುತ್ತ ಏನಾರು ಮಾಡೋವಂಥ ಕೆಲಸಗಳು ಜೊತೆಗೆ ಎಲ್ಲದರಲ್ಲೂ ಮಹಿಳೆಯರು ಆ ಕುಟುಂಬದ ಎಲ್ಲ ಸದಸ್ಯರು ಭಾಗವಹಿಸ್ಬೇಕು. ಸೋಮಶೇಖರ್ ಹೇಳಿದ್ದ ಅದೇ, ನಾನು ನಮ್ಮ ಅಣ್ಣ ಅಣ್ಣನ ಕುಟುಂಬ ನಮ್ಮ ಮಕ್ಕಳು ಅವ್ರ ಮಕ್ಕಳು ಇಷ್ಟ, ಇವರೇ 11 ಜನ ದುಡಿತೀವಿ ಅಂತ. ಹಂಗಾಗಿ ಅಷ್ಟೆಲ್ಲ ಸಾಧ್ಯ ಆಯ್ತು ಅಂತ ಹೇಳ್ತಿದ್ರು. ಖಂಡಿತ, ರೈತರು ತಿಳ್ಕೊಳ್ಳೋ ಅಂತ ವಿಚಾರಗಳು ಸಾಕಷ್ಟು ಇದ್ವು ಬಿಡಪ್ಪ. ಅಯ್ಯೋ ಇನ್ನು ಎಷ್ಟು ದಿನ ಇದ್ದದು ಅದು ಸುಬ್ಬಣ್ಣ, ನಮ್ಮ ಈ ರೈತ ದಸರಾ? ಅಲ್ಲ ಕಣಪ್ಪ, ಈಗ ನಾಳೆ ನಿಂಗೆ ಏನ್ ಕೆಲಸ? ಕೆಲಸ ನಂಗೆ ಬೋ ಇರ್ತದೆ, ಒಸಿ ಬಿಡು ಮಾಡ್ಕೊಂಡು ಹೋಗಿ. ಒಂದು ಕೆಲಸ ಮಾಡು, ಆ ರಾಜಣ್ಣ ಎಲ್ಲವನೇ ಅಂತ ಒಂದು ಬಲೆ ಹಾಕಿ ಮೊನ್ನೆ ಚಿರತೆನ ಬಿಟ್ರು ನೋಡಪ್ಪ, ಹಂಗೆ ಅವನ್ನ ಹಿಡ್ಕೊಂಡು ಹೋಗಿ ಆ ರೈತ ದಸರಾ ನಡೀತಾ ಐತೆ ಎಲ್ಲ ಅಲ್ಲಿ ಬಿಟ್ಬಿಡವ. ಆಮೇಲೆ ನೀವ್ ಇನ್ನೊಂದ್ ವಿಷಯನೇ ನಾನು ಕೇಳಲಿಲ್ಲ, ನನ್ಗೆ ಬಹುಮಾನ ಬಂತಲ್ಲ ಹೋಗಿ ಇಸ್ಕೊಂಡೆ. ಓ ತಾಕಾಳಪ್ಪ ಸುಬ್ಬಣ್ಣ, ಅದೇನ್ ಕೊಟ್ರ ಹೋಗಿ ತೋರ್ಸ? ಅದಕ್ಕೆ ನಾನು ಸುಬ್ಬಣ್ಣಂಗಿಂತ ಮುಂಚೆ ಹೋಗಿದ್ದು. ಅದೇನವ ಬಹುಮಾನ ನಿನಗೆ ಕೊಟ್ಟಿದ್ದು? ಇಲ್ಲಿ ಕೆಸರು ಗದ್ದೆ ಓಡತಲ್ ಸೋತೋಬಿಟ್ಟೆ ಬಿಡು. ಆಮೇಲೆ ಅಲ್ಲಿ ಗೆದ್ದವ್ರನ್ನ ಅಲ್ಲಿ ವರುಣ ಕರ್ಕೊಂಡು ಹೋಗಿದ್ರಂತೆ. ಅವರೆಲ್ಲ ಇಲ್ಲಿಗೆ ಬರೋ ಅಷ್ಟ್ರಲ್ಲಿ ನಾನು ಹೋಗ್ಬಿಡಣ ಅನ್ಬಿಟ್ಟು, ಅದ್ ಯಾವ್ದೋ ಓವಲ್ ಮೈದಾನ, ಅಲ್ಲಿ ನೀರಿನ ಬಿಂದಿಗೆ ಎತ್ಕೊಂಡು ಓಡೋದಿತ್ತು. ಮತ್ತೆ ಅಲ್ಲಿ ನಮ್ ತಾಲೂಕ್ ಮಟ್ಟದಲ್ಲಿ ಗೆದ್ದಿದ್ನಲ್ಲ ಅಣ್ಣ, ನಮ್ಗೆ ಹೇಳಿದ್ರೆ ನಾವು ಬಂದು ಚಪ್ಪಾಳೆ ತಟ್ಟಿದ್ವಲ್ಲ. ಅಲ್ಲ ಕಣ್ ಸುಬ್ಬಣ್ಣ, ಇಬ್ಬ ಒಂದ್ ಚೆಲ್ಗಿಯ ಕಂಕ್ಳಲ್ಲಿ ಹೊತ್ಕೊಂಡು ಹೋಗೋದೇ ಕಷ್ಟ, ಇನ್ ತಲೆ ಮೇಲೆ ಅದ್ ಹೆಂಗ್ ಎತ್ಕೊಂಡ್ ಓಡುದ್ಲೋ ನನಗಂತೂ. ಅದೆಲ್ಲ ಬೇಡ, ಬಹುಮಾನ ನೋಡ್ಬಿಟ್ಟು ಆಮೇಲೆ ನೀವ್ ಮಾತಾಡ. ಬಹುಮಾನ ತಗೊಂಡಿದ್ ಖುಷಿಗೇನು ಇಲ್ವಾ? ಇಲ್ಲ ಕಣ್ ಸುಬ್ಬಣ್ಣ, ಇವಳೆ ಒಂದ್ ಕವರ ತಕೊಂಬಿಟ್ಟು ಅದೊಳಗೆ ಒಂದ್ 500 ರೂಪಾಯಿನ ಹಾಕೊಂಬಿಟ್ಟು ಬಹುಮಾನ ಭಾಗವಹಿಸಿದ್ರು. ಬಹುಮಾನ ಸಾಯಂಕಾಲದ ಹೊತ್ತು ಕೊಡ್ತಾರೆ, ನಾವು ಹೋಗೋಣ ಅನ್ಕೊಂಡಿದ್ದೆ. ಈಗ ನೋಡಪ್ಪ ಸುಬ್ಬಣ್ಣ, ನಮ್ ಕಮಲಕ್ಕ ಪ್ರೈಸ್ ಆಗಿ ಗೆದ್ದಾಳೆ, ಅದೆಷ್ಟು ಬಂದಿದ್ದೋ ಏನೋ ಗೊತ್ತಿಲ್ಲ. ಅವ್ ನೀನು ನಂಗೆ ದುಡ್ಡು ಕೊಟ್ಟಿಲ್ಲ, ಕವರ್ ಅಲ್ಲ ಅದೇ ಸುಮ್ನಂಗಂತೀನಿ ನೋಡಿಲಿ, ಪ್ರಶಸ್ತಿ ಪತ್ರ ಕೊಟ್ಟವ್ರೆ. ಓಹೋ ಸಭಾಸ್ ಕಣಮ್ಮ, ಥ್ಯಾಂಕ್ ಯು ಥ್ಯಾಂಕ್ ಯು. ಈಗ ಈ ಖುಷಿನಾಗೇನಾರು ಇರೋ ಸುಬ್ಬಣ್ಣ, ಖುಷಿ ಕಾಣ್ತಾ ಅಲ್ವಾ ಅವ್ರ ಮುಖದಲ್ಲಿ, ಕಮಲಕ್ಕನ ಮುಖದಲ್ಲಿ? ಅಷ್ಟೇ ಸಾಕ ಈಗ? ಇಲ್ಲ ಹೆಂಗೂ ಸಂದಗಾಗದೆ ಈಗ. ಈಗ ಏನಪ್ಪ ಆಜು ಬಾಜು 7 ಗಂಟೆ ಇರ್ಬೇಕು ಅವ್ವ, ಒಂದ್ ಕಡ ಬಸ್ ಅದ ಮೈಸೂರ್ ಪೇಟೆಗೆ ಹೋಗಮ್ಮ, ಅದೇನವ ಆರಾಮೇಳ ಈ ಆರಾಮೇಳ ಅಂತ ಹೇಳ್ತಿದ್ದಲ್ಲವ, ಅಲ್ಲಿ ಹೋಸಿ ಏನಾದ್ರು ಜೀವನ ತಣ್ಣಗ್ ಮಾಡ್ಕೊಂಡು ಒಟ್ಟಿಯ ಒಂಥರ ಏನಪ್ಪ ಅದು ಬೆಚ್ಚಗ್ ಮಾಡ್ಕೊಂಡು ಬರಮು. ನಿನ್ಗೆ ಪ್ರೈಸು ಬಂದಿರೋದು ತೋರಿಸ್ದೆ, ನಿನ್ ಚೀಲದಲ್ಲಿ ಇಟ್ಟಿದಲ್ಲ ಆ ಸೊಂಟ ಕಾಸ್ನ ತಕ್ಕಂದ ಬಾ ಬಾ, ಹಾಗೆ ಹೋಗಿದ್ ಬರಲ್ಲ ಕಣಪ್ಪ. ಕೊನೆ ಬಸ್ ನಾಗಿ ಹೋಗದ ಆಕಡೆಯಿಂದ? ಹೆಂಗ್ ಬರೋದು? ಬರೋದು ಯಾವಾಗ? ಆಲ್ಟು ನಿಂದಿದ್ ಸರಿಗಿಲ್ಲ, ನಾವ್ ಒಂದ್ ಕೆಲ್ಸ ಮಾಡೋಣ ಕೇಳಿ. ಇವತ್ತು ನನ್ ಮನೇಲೆ ನಾನ್ ಪಗ್ದಸ್ತಾಗಿ ಅಡ್ಗೆ ಮಾಡಿವ್ನಿ, ಇವಾಗ ಇಲ್ಲೇ ಊಟ ಮಾಡು, ನಾಳೆ ಮಧ್ಯಾಹ್ನದಂಗೆ ಹೊರಟೋಗುವ. ಈಗ ಮೊದ್ಲು ಹಿಡ್ಕೊಂಬ ಅವ್ನ, ಆಮೇಲೆ ಅವನು ಕೋಪ ಮಾಡ್ಕೊಂಡ್ಬಿಡ್ತಾನೆ ಕರ್ಕೊಂಡು ಹೋಗಿ. ಅವನ್ನ ಹೆಂಗಿದ್ರು ಬಿಲ್ದಲ್ ಒಳದಿದ್ರು ಅವನ್ನ ಹೇಳ್ಕೊಂಡ್ ಬರ್ತೀನಿ. ಈಗ ನೀವು ರೆಡಿ ಆಗಿ ಆಯ್ತಾ, ನಾವು ಹೋಗ್ಬಿಟ್ಟು ಆ ಒಂದು ಕಡೆ ಇಟ್ಟಿದ್ದಕ್ಕೆ ಹೋಗ್ಬಿಟ್ಟು ಲಿಂಗಣ್ಣನ ಮಾತಾಡಿಸ್ಕೊಂಡು ದುಡ್ಡು ಕೊಡ್ಬೇಕು, ಅವನು ಈಸ್ಕೊಂಡು ಬಂದ್ಬಿಡ್ತೀನಿ. ಅಷ್ಟೊತ್ಕ ತಣಿಗೆ ರೆಡಿ ಮಾಡಿರವ ನೀನು? ಇನ್ನೇನವ ಖರ್ಚು ಕಾಸಾಯ್ತು, ಬರ್ತಾನೆ ನೀ ರೆಡಿ ಮಾಡು ಅಷ್ಟೇ. ನಾಳೆಗೆ ಅಂತೂ ನಾನ್ ನನ್ ಕಾಸನ್ ಚೀಲ ಮನೇಲಿ ಬಿಟ್ಬಿಟ್ಟು ಬರ್ತೀನಿ, ನಿಂದ ಅದೇನ್ ವಸೂಲಿ ತಗೊಂಡು ಬನ್ನಿ ಆಯ್ತಾ. ನಾನ್ ಅದೇನ್ ತಿಂತೀರ ತಿನ್ನಿ, ನಾನ್ ಕೊಡ್ತೀನಿ, ಹೋಗಿ ನಡಿಯಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ ಸುಬ್ರಹ್ಮಣ್ಯ. ಏನವ್ವ ನಿಮ್ ಮನ್ಯಾಗ ಈ ಪಾಟಿ ಸಂಭ್ರಮ? ಇವತ್ತು ನಮ್ ಮನ್ಯಾಗೆ ಗಂಗೆ ಬಂದವಳೆ, ಬಾ ಬಾ ಬಾಯಿ ಸಿಹಿ ಮಾಡ್ಕೋ. ಗಂಗೆನ? ಯಾರವಿ ಅವಳು? ನಮ್ ಮನೆ ನಳದಲ್ಲಿ ಶುದ್ಧ ಕುಡಿಯೋ ನೀರು ಬರ್ತಾ ಇದೆ. ಇದೆಲ್ಲ ಹೆಂಗಾಯ್ತು ಅಂತೀನಿ? ನಮ್ಮ ಹಳ್ಳಿಲಿ ಪ್ರತಿ ಕುಟುಂಬಕ್ಕೂ ಪ್ರತಿದಿನ ಪ್ರತಿಯೊಬ್ಬರಿಗೂ 55 ಲೀಟರ್ ಶುದ್ಧ ಸುರಕ್ಷಿತ ಕುಡಿಯೋ ನೀರನ್ನ ನಳದ ಮೂಲಕ ಕೊಡ್ತಾರೆ. ಇದರಿಂದ ನಮ್ಮ ಹಳ್ಳಿ ಜನರ ಬದುಕು ಹಸನಾಯ್ತದೆ ನೋಡು. ಜಲ್ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಯೋಜನೆ ಅಡಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ಶುದ್ಧ ಸುರಕ್ಷಿತ ಕುಡಿಯುವ ನೀರನ್ನು ನಳದ ಮೂಲಕ ಒದಗಿಸಲಾಗುತ್ತದೆ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ಟೋಬರ್ 3 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಪೌಷ್ಟಿಕ ಕೈತೋಟದ ಪ್ರಾಮುಖ್ಯತೆಯನ್ನು ಕುರಿತು ಮೈಸೂರು ಜಿಲ್ಲೆ ಸುತ್ತೂರಿನಲ್ಲಿರುವ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗೃಹ ವಿಜ್ಞಾನಿಯಾಗಿರುವ ಶ್ರೀಮತಿ ನೇತ್ರಾವತಿ ಎತ್ತಿನಮನಿ ಅವರೊಂದಿಗೆ ಸಂದರ್ಶನ. ಸೊಪ್ಪಿಗಿನೂ ಹಂಗೆ ಮೇಡಮ್, ತುಂಬಾ ಜಾಸ್ತಿ ಆಗ್ಬಾರ್ದು, ಅದಕ್ಕೆ ಸ್ವಲ್ಪ ಅದೇ ಸ್ಪ್ರೇಯರ್ಸ್ ಎಲ್ಲ ಸಿಗ್ತವೆ ಅದರಲ್ಲಿನು ಮಾಡ್ಕೋಬಹುದು. ಡೈರೆಕ್ಟ್ ಅಂದ್ರೆ ಅದು ತುಂಬಾ ಚಿಕ್ಕದಿದ್ದಾಗ ಡೈರೆಕ್ಟ್ ಹಾಕೋದು ಬೇಡ, ಸ್ವಲ್ಪ ಅದಕ್ಕೆ ಚುಮ್ಕಿಸಿ, ನೀವು ಹೇಳ್ದಂಗೆ ಚುಮ್ಕಿಸಿ ಕೊಟ್ರೇನೆ ಒಳ್ಳೇದು. ಅಕ್ಟೋಬರ್ 4 ಮಂಗಳವಾರ ಹೈನೂರು ಹಸುಗಳಲ್ಲಿ ಆಹಾರ ನಿರ್ವಹಣೆಯನ್ನು ಕುರಿತು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ ಹುಣಸೂರು ತಾಲೂಕು ಗುರುಪುರದಲ್ಲಿ ಪಶುವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ KA ದರ್ಶನ್ ಅವರೊಂದಿಗೆ ಮಾತುಕತೆ. ಈಗ ನಮಗಾದರೆ ಇದು ಬೇಕು, ನನಗೆ ಚಾಕ್ಲೇಟ್ ಕೊಡಿಸಿ ಅಪ್ಪ, ಇಲ್ಲ ಐಸ್ ಕ್ರೀಮ್ ಕೊಡಿಸಿ ಅಂತ ಮಕ್ಳುಗಳು ಕೇಳ್ತಾರೆ, ಇಲ್ಲ ಇನ್ನೊಬ್ಬರು ಯಾರೋ ಕೇಳ್ತಾರೆ, ನನಗೆ ಅದಿಷ್ಟ ಇದಿಷ್ಟ ಅಂತ ನಾವು ತಿಂತೀವಿ. ಆದರೆ ಜಾನುವಾರುಗಳು ಕೇಳದೇ ಇದ್ದಾಗ ಏನಾಗುತ್ತೆ, ನಮ್ಮ ರೈತರುಗಳು ಕೊಡೋದಿಲ್ಲ. ನನಗೆ ಹೇಳಿದೆ, ಉದಾಹರಣೆಗೆ ಅದು ಹಾಲು ಕೊಡ್ಲಿಕ್ಕೆ ಕೊಡದೇ ಇರಲಿ, ಸುಮಾರು ಒಂದು ಜಾನುವಾರು 400 kg ಅಂತೂ ಬಂದೇ ಬರ್ತದೆ. ಅಕ್ಟೋಬರ್ 5 ಬುಧವಾರ ದೇಸಿ ತಳಿಗಳ ಸಂರಕ್ಷಣೆ ಹಾಗೂ ಉತ್ಪಾದನೆಯಲ್ಲಿನ ಅನುಭವವನ್ನು ಕುರಿತು ಕೊಳ್ಳೇಗಾಲ ತಾಲೂಕು ಹೊಸ ಮಾಲಂಗಿಯಲ್ಲಿ ಕೃಷಿ ನಡೆಸುತ್ತಿರುವ ಡಾಕ್ಟರ್ ಎಂ ರೇಚಣ್ಣ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ. ಈ ಮಾತುಕತೆಯ ಮುಂದುವರೆದ ಭಾಗ ಅಕ್ಟೋಬರ್ 6 ಗುರುವಾರ. ಭತ್ತ ಅಂದರೆ ನಾವು ಆಗ ಸಾಕಾಗಷ್ಟು ಮರಗಳಿದ್ದು ಮರಗಳನ್ನೆಲ್ಲ ಕಡಿದು ಭೂಮಿ ಮಟ್ಟ ಮಾಡಿ ಶುರು ಮಾಡಿದ್ವು. ಆಗ ಶುರು ಮಾಡಿದಾಗ ನಮಗೆ ನಾಟಿ ಬೀಜ ಯಾವುದು, ಸುಧಾರಿತ ತಳಿ ಯಾವುದು, ಸಂಕೀರ್ಣ ತಳಿ ಯಾವುದು ಗೊತ್ತಿರಲಿಲ್ಲ. ಅಕ್ಟೋಬರ್ 7 ಶುಕ್ರವಾರ ಕಬ್ಬಿನ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಕುರಿತು ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿರುವ ಜೆಜಿ ರಾಜಣ್ಣ ಅವರೊಂದಿಗೆ ಸಂದರ್ಶನ. ಸರ್, ಕೂಳೆ ಕಬ್ಬಿಗೆ ಅಂತರ ಬೆಳೆನ ಸಜೆಸ್ಟ್ ಮಾಡಲ್ಲ ಸರ್. ಕೂಳೆ ಕಬ್ಬಿಗೆ ಒಂದು ಆ ಒಂದು ಟ್ರ್ಯಾಶನ್ನು ಒಂದು ನಾವೇನಂತೀವಿ ಕಬ್ಬಿನ ರವಿದಿ ಅಂತ ಏನು ಹೇಳ್ತೀವಿ, ಇದನ್ನು ಸಮರ್ಪಕವಾಗಿ ತರಗು ಅಂತ ನಾವೇನು ಹೇಳ್ತೀವಿ. ತುಂಬ ಜನ ಇತ್ತೀಚೆಗೆ ಬೆಂಕಿ ಆಗ್ತಾ ಇರತಕ್ಕಂಥದ್ದು ನೋಡಿದ್ದು, ಸ್ವಲ್ಪ ಜನ ರೈತರಲ್ಲಿ ಕಡಿಮೆ ಆಗ್ತಾ ಬಂದಿದೆ. ಅಕ್ಟೋಬರ್ 8 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಪರಾವಲಂಬಿ ಬೇರೆಯವ್ರ ಮೇಲೆ ಅವಲಂಬಿತನಾಗವನೆ ಅಂತ ಇವನು ಒಂಥರ ಶ್ರೀಗಂಧ ತರ. ಅಯ್ಯೋ, ಸರಿಯಾಗಿ ಹೇಳ್ತಾ ಇದ್ರೆ.